ಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಂ ಅಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿ. ದೇವತೆಗಳು ಮೃತ್ಯುಭಯ ಪರಿಹಾರಕ್ಕೋಸ್ಕರ ಪರ್ವದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದಂತಹ ಒಂದು ಉಪಾಸನೆಯ ವಿಧಾನವನ್ನ ನಾವು ನಿನ್ನೆ ನೋಡಲಿಕ್ಕೆ ಪ್ರಾರಂಭ ಮಾಡಿದೆವು. ದೇವಾವೈ ಮೃತ್ಯೋ ವಿಭ್ಯದ ತ್ರೀಂ ವಿದ್ಯಾಂ ಪ್ರಾವಿಶನ್ ತೇ ಛಂದೋಭಿ ಆಚ್ಛಾದಯನ್ ತೇದೇಭಿ ಆಚ್ಛಾದಯನ್ ತಚ್ಛಂದಸಾಂ ಛಂದಸ್ತ್ವಂ ತಾನು ತತ್ರ ಮೃತ್ಯು ಯಥಾ ಮತ್ಸ್ಯಂ ಉದಕೆ ಪರಿಪಶ್ಯೇತ್ ಏವಂ ಪರಿಪಶ್ಯತ್ ರುಚಿ ಸಾಮ್ನಿಯ ಜೋಷಿ ದೇಹ ತೇನು ವಿಧಿತ್ವಾ ಊರ್ಧ್ವಾ ಸ್ವರಮೇವ ಪ್ರಾವಿಶ ಋಜ ಸಾಮ್ರ ಯಜುಷ ಸ್ವರಮೇವ ಪ್ರಾವಿಶ್ಯನ್ ಯದಾವಾ ರುಚಿಮಾಪ್ನೋತಿ ಮುಮಿತ್ಯೇವ ಅತಿ ಸ್ವರತಿ ಏವಂ ಸಾಮ ಏವಂ ಯಜುಃ. ದೇವತೆಗಳು ಮೂರು ವೇದದಲ್ಲಿ ಹೇಳಿರತಕ್ಕಂಥ ಕರ್ಮದ ಮತ್ತು ಮಂತ್ರಗಳ ಕವಚವನ್ನು ತೊಟ್ಟರೂ ಕೂಡ ಮೃತ್ಯು ದೇವತೆಗೆ ಅವರು ಗೋಚರವಾದರು. ಆಗ ತಮ್ಮನ್ನು ಮೃತ್ಯುವಿನಿಂದ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಅವರು ಋಗ್ವೇದ ಯಜುರ್ವೇದ ಮತ್ತು ಸಾಮವೇದದ ಸ್ವರವನ್ನು ಪ್ರವೇಶ ಮಾಡಿದರು. ಇಲ್ಲಿ ಸ್ವರ ಅಂತಂದ್ರೆ ಅನೇಕ ಮುಖಗಳಿವೆ. ಓಂಕಾರ ಒಂದು ಸ್ವರ. ಓಂಕಾರದಲ್ಲಿ ನಾಲ್ಕನೆಯ ಅಕ್ಷರವೂ ಒಂದು ಸ್ವರ. ಅಕಾರ ಉಕಾರ ಮಕಾರ ಇದು ಮೂರು ಅಕ್ಷರಗಳು. ಅದಾದ ಮೇಲೆ ಅದಾದ ನಾದ ನಮಗೆ ಕೇಳುತ್ತೆ. ಆ ಓಂ ಇದು ಯಾವುದೂ ಕೇಳಿಸುವುದಿಲ್ಲ. ನಾವು ಉಚ್ಚಾರ ಮಾಡುವಾಗ ಓಂ ಅನ್ನುವಂತಹ ಒಂದು ನಾದ ಕೇಳಿಸ್ತೇವೆ. ಇದು ನಾಲ್ಕನೆಯ ಅಕ್ಷರ. ಅರ್ಥಾತ್ ಅಕಾರ ಉಕಾರ ಮಕಾರಗಳು ಮೂರು ವೇದವನ್ನು ಪ್ರತಿನಿಧಿಸುವವಾಗಿದ್ದರೆ ಇದಕ್ಕಿಂತ ಅತೀತವಾಗಿ ನಾದೋಪಾಸನೆ ಭಗವಂತನ ಅನ್ನ ಸ್ವರದಲ್ಲಿ ಉಪಾಸನೆ ಮಾಡಿದರೆ ಓಂಕಾರ. ಓಂಕಾರದಲ್ಲಿ ವಿಶೇಷವಾಗಿ ಓಂಕಾರದಲ್ಲಿ ಇರತಕ್ಕಂಥ ನಾದದಲ್ಲಿ ಭಗವಂತನ ಉಪಾಸನೆ. ಈ ನಾದದಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕ ರೂಪ ಭಾಗವತದಲ್ಲಿ ಮೊದಲು ಉಲ್ಲೇಖ ಆಗಿರತಕ್ಕಂಥ ರೂಪ ವರಾಹ ರೂಪ. ಆ ನಾದದಲ್ಲಿ ಭಗವಂತನ ಉಪಾಸನೆ ಮಾಡೋದಕ್ಕೂ ಮತ್ತೆ ಎರಡು ಮುಖ ಇದೆ. ಸ್ವರದಲ್ಲಿ ಓಂಕಾರ ಅನ್ನುವ ಅಕ್ಷರದಲ್ಲಿ ಸ್ವರನಾಮಕರಾದಂತಹ ಪ್ರಾಣದೇವರನ್ನು ಉಪಾಸನೆ ಮಾಡುವ ಪ್ರಾಣದೇವರಲ್ಲಿ ಸ್ವರನಾಮಕರಾದ ಭಗವಂತನ ಉಪಾಸನೆ. ಹೀಗೆ ಸ್ವರ ಅಂತಂದ್ರೆ ಅಕ್ಷರವೂ ಹೌದು, ಸ್ವರ ಅಂದ್ರೆ ಪ್ರಾಣದೇವರೂ ಹೌದು, ಸ್ವರ ಅಂದ್ರೆ ಭಗವಂತನ ಹೌದು, ಸ್ವರ ಅಂದ್ರೆ ಅಕ್ಷರ ಅಂತ ನಮಗೆ ಗೊತ್ತಿದೆ. ಪ್ರಾಣದೇವರಿಗೆ ಸ್ವರ ಅಂತ ಹೆಸರು, ಯಾಕೆಂದ್ರೆ ಸ್ವ ಅಂತಂದ್ರೆ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ, ಅವನಲ್ಲೇ ನಮ್ಮ ಆನಂದವನ್ನು ಕಾಣುವವನು ಸ್ವರ. ಅದರಿಂದ ಯಾರು ಭಗವಂತನ ಅನುಭೂತಿಯಲ್ಲೇ ಆನಂದವನ್ನು ಕಾಣ್ತಾರೆ ಅಂತಹ ಜೀವರಲ್ಲೇ ಶ್ರೇಷ್ಠನಾದಂತಹ ಮುಖ್ಯ ಪ್ರಾಣನನ್ನ ಸ್ವರ ಅಂತಾರೆ. ಭಗವಂತ ಅವನು ಸ್ವರ, ಯಾಕೆಂದ್ರೆ ಅವನು ಸ್ವಯಮೇವ ರಮತೆ. ತನ್ನ ಆನಂದಕ್ಕೆ ಇನ್ನೊಬ್ಬರ ನೆರವು ಬೇಡ, ಸ್ವಾನಂದ ಸ್ವರೂಪಾನಂದ ರೂಪ. ಅದರಿಂದ ಅವನು ಸ್ವರೂಪಾನಂದ, ಅವನ ಆನಂದ ಸ್ವರೂಪ. ಅವನು ಸ್ವತಂತ್ರನಾಗಿ ಆನಂದ ಪಡುವ ಅನುಭವಿಸುವವನು. ಇನ್ನೊಬ್ಬರಿಂದ ತನ್ನ ಆನಂದಕ್ಕೋಸ್ಕರ ಇನ್ನೊಬ್ಬರ ನೆರವು ಅಥವಾ ಇನ್ನೊಂದು ವಿಷಯದ ಅಪೇಕ್ಷೆ ಅವನಿಗಿಲ್ಲ. ಸ್ವರಮಣ ಅದರಿಂದ ಸ್ವರ. ಹೀಗೆ ಓಂಕಾರದಲ್ಲಿ ಸ್ವರನಾಮಕನಾಗಿರತಕ್ಕಂಥ ಪ್ರಾಣನಲ್ಲಿ ಸ್ವರನಾಮಕನಾಗಿರತಕ್ಕಂಥ ಭಗವಂತನನ್ನ ಉಪಾಸನೆ ಮಾಡಿದರು. ಆದ್ದರಿಂದಲೇ ಸಮಸ್ತ ವೇದದ ಸಾರಭೂತವಾಗಿರತಕ್ಕಂಥದ್ದು. ಆದ್ದರಿಂದ ಮೂರು ವೇದಗಳನ್ನ ನಾವು ಪಠಿಸುವಾಗಲೂ ಕೂಡ ಓಂಕಾರವನ್ನು ಪಠಿಸಿಯೇ ಋಗ್ವೇದ ಯಜುರ್ವೇದ ಸಾಮವೇದಗಳನ್ನು ಪಠಿಸುತ್ತೇವೆ ಅಂತ ಅಂತಕ್ಕಂಥ ಮತ್ತೊಂದು ಹೇಳಿತು. ಈ ಓಂಕಾರ ಹಾಕವನು. ಸರಿ, ಓಂಕಾರದಲ್ಲಿ ಸ್ವರನಾಮಕರಾದಂತಹ ಪ್ರಾಣತತ್ವದಲ್ಲಿ ಸ್ವರನಾಮಕರಾದ ಭಗವಂತನನ್ನು ಉಪಾಸನೆ ಮಾಡಿದರು. ಅದರಿಂದ ಏನಾಯಿತು, ದೇವತೆಗಳಿಗೆ ವೇದದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದಾಗ ಅವನು ಮೃತ್ಯುವಿನಿಂದ ಪಾರಾಗುವುದಾಗಲಿಲ್ಲ. ಅವರು ನೀರಿನಲ್ಲಿ ಮತ್ಸ್ಯವನ್ನು ಕಂಡ ಹಾಗೆ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಮಯದಲ್ಲಿ ಇವರನ್ನ ಕಂಡುಬಿಟ್ಟು ದುರ್ಗೆ ಓಂಕಾರದಲ್ಲಿ ಉಪಾಸನೆ ಮಾಡಿದಾಗ ಏನಾಯ್ತು ಅಂದ್ರೆ, ತನೇ ದೇಹದ ಅಕ್ಷರ ಅನುಸಂಧಾನ ಮಾಡದೆ ಮೂರು ವೇದಗಳನ್ನ ಎಷ್ಟು ಅಂದ್ರೆ ಮೂರು ವೇದಗಳು ಅಂತ ಸಮಸ್ತ ವೇದ ಪ್ರತಿಪಾದ್ಯನಾಗಿ ಭಗವಂತನನ್ನ ತಿಳಿದು ಈ ಮೂರು ವೇದಗಳಲ್ಲಿ ಮತ್ತು ಮೂರು ಅಕ್ಷರಗಳಲ್ಲಿ ಪ್ರತಿಪಾದ್ಯನಾದ ಭಗವಂತ ಪ್ರಾಣ ಪ್ರತೀಕದಲ್ಲಿ ಉಪಾಸ್ಯನಾಗಿದ್ದಾನೆ ಅಂತ ತಿಳಿದು ಉಪಾಸನೆ ಮಾಡಿದರೆ ಸಯಂ ವಿದ್ವಾನ್ ಅಕ್ಷರಂ ಪ್ರಣೌತಿ, ಹೀಗೆ ತಿಳಿದು ಈ ಅಕ್ಷರವನ್ನು ಅಂದ್ರೆ ಮೂರು ಅಕ್ಷರ ಓಂಕಾರ ಅನ್ನುವ ಅಕ್ಷರ, ಅದರಲ್ಲಿ ಪ್ರಾಣದೇವರ ಪ್ರತೀಕ ಅನ್ನುವ ಅಕ್ಷರ, ಅದರಲ್ಲಿ ಅಕ್ಷರನಾದ ಭಗವಂತ, ಭಗವಂತನನ್ನ ಯಾರು ಪ್ರಣೌತಿ ಸ್ತೋತ್ರ ಮಾಡ್ತಾನೋ ಧ್ಯಾನ ಮಾಡ್ತಾನೋ ಅವನೇನಾಗ್ತಾನೆ ಹಾಗೆ ಮಾಡಿದ್ರೆ ಏತದೇವ ಅಕ್ಷರಂ ಸ್ವರಂ ಅಮೃತಂ ಅಭಯಂ ಪ್ರವೇಶತಿ, ಅವನು ಅದೇ ಅಕ್ಷರವನ್ನು ಪ್ರವೇಶಿಸುತ್ತಾನೆ. ಅಕ್ಷರ ಅಂದ್ರೆ ಇಲ್ಲಿ ಓಂಕಾರದೊಳಗೆ ಪ್ರವೇಶ ಮಾಡುವುದಲ್ಲ, ಅಕ್ಷರ ಶಬ್ದವಾಚ್ಯರಾದ ಪ್ರಾಣದೇವರಲ್ಲಿ ಪ್ರವೇಶಿಸಿ ಪ್ರಾಣದೇವರ ಮೂಲಕ ಭಗವಂತನನ್ನು ಪ್ರವೇಶಿಸುತ್ತಾನೆ. ಸ್ವರ ಶಬ್ದವಾಚ್ಯರಾಗಿರ್ತಕ್ಕಂಥ ಪ್ರಾಣದೇವರಲ್ಲಿ ಪ್ರಾಣದೇವರ ಮೂಲಕ ಭಗವಂತನಲ್ಲಿ ಅವರೇ ನಿಜವಾದ ಅಮೃತ ಮತ್ತು ಅಭಯ. ಭಯನಾಶಕರು ಸ್ವತಃ ಭಯರಹಿತರು ಅಮೃತನವಾದಂತಹ ಭಗವಂತನನ್ನು ಪ್ರಾಣದೇವರ ಮೂಲಕ ಪ್ರವೇಶ ಮಾಡ್ತಾನೆ. ತತ್ ಪ್ರವಿಷ್ಯ ಯದಮೃತ ದೇವಾಹ ತದಮೃತವೂ ಭವತಿ, ಪ್ರವೇಶ ಮಾಡಿದರೆ ಏನಾಗುತ್ತೆ, ಭಗವಂತನನ್ನು ಅಲ್ಲಿ ಸೇರಿದ ಒಬ್ಬ ಸಾಧಕ ತಿಳಿದವನು ಜ್ಞಾನಿಯಾಗಿರತಕ್ಕಂಥ ಸಾಧಕ, ಯದಮೃತಾಹ ದೇವಾಹ ದೇವತೆಗಳು ಎಂಥ ಅಮೃತತ್ವವನ್ನು ಪಡೆದರೋ ತದಮೃತವೂ ಭವತಿ, ಅಂಥ ಅಮೃತತ್ವ ಅಂದ್ರೆ ನಿತ್ಯಲೋಕ ಪ್ರಾಪ್ತಿ. ಅವರ ಆನಂದ ಇವನ ಆನಂದ ವ್ಯತ್ಯಾಸ ಇರಬಹುದು, ಆದ್ರೆ ಮತ್ತೆ ಮರಳಿಬಾರದಂತಹ ಶಾಶ್ವತ ಸುಖದ ಪ್ರಾಪ್ತಿಯಲ್ಲಿ ದೇವತೆಗಳಿಗೆ ಇವನಿಗೆ ಸಮಾನ. ದೇವತೆಗಳು ಎಂಥ ನಿತ್ಯಾನಂದವನ್ನು ಪಡೆದರೋ, ಸಾವಿಲ್ಲದ ಸ್ಥಿತಿಯನ್ನು ಪಡೆದರೋ ತದಮೃತ ಭವತಿ, ಅಂತಹ ಸಾವಿಲ್ಲದ ಸ್ಥಿತಿಯನ್ನ ಎಲ್ಲ ಜೀವರು ಓಂಕಾರವನ್ನು ಹೀಗೆ ಉಪಾಸನೆ ಮಾಡಿ ಭಗವದ ಪರೋಕ್ಷವನ್ನು ಪಡೆದ ಎಲ್ಲ ಜೀವಜಾತವು ಬರುತ್ತೆ. ಇದು ಒಂದು ಉಪಾಸನೆ, ಓಂಕಾರ ಸ್ವರದಲ್ಲಿ ಭಗವಂತನನ್ನ ಪ್ರಾಣದ ಪ್ರತೀಕದಲ್ಲಿ ಮಾಡತಕ್ಕಂಥ ಉಪಾಸನೆ. ಇನ್ನೊಂದು ಉಪಾಸನೆ ಹೇಳ್ತಾರೆ, ಮುಂದೆ ಹೃದಯದಲ್ಲಿ ಮತ್ತು ಸೂರ್ಯನಲ್ಲಿ, ಹೃದಯದಲ್ಲಿ ಇರತಕ್ಕಂಥ ಹಿಂದೆ ಬಂದದ್ದನ್ನೇ ಇದೊಂದು ಉಪಾಸನ ಅಂತ ಸ್ವಲ್ಪ ವ್ಯತ್ಯಾಸ, ಭಿನ್ನ ಭಿನ್ನವಾದ ಉಪಾಸನೆಗಳಲ್ಲಿ ಹಿಂದೆ ಋಷಿಗಳು ಮಾಡಿದ್ದನ್ನು ಉಲ್ಲೇಖ ಮಾಡ್ತಾ ಇದೆ. ಹೃದಯದಲ್ಲಿ ಪ್ರಾಣದೇವರಲ್ಲಿ ಭಗವಂತನ ಉಪಾಸನೆ, ಆದಿತ್ಯ ಮಂಡಲದಲ್ಲಿ ಪ್ರಾಣದೇವರಲ್ಲಿ ಭಗವಂತನ ಉಪಾಸನೆ. ಹಿರಿಯರಂದ್ರೆ ಅಥಕಲು ಯುದ್ಗೀತಃ ಸ ಪ್ರಣವ ಯ ಪ್ರಣವ ಸ ಉದ್ಗೀತ. ಇದು ಈಗಿಷ್ಟವರೆಗೆ ಈ ಮುಖದಿಂದ ಬರಲಿಲ್ಲ, ಹಿಂದೆ ಒಂದು ಪ್ರಣವತಿ ಅಂತ ಒಂದು ಬಂತು, ಭಗವಂತನನ್ನು ಸ್ತುತಿ ಮಾಡುವುದು ಅಂತ. ಆದ್ರಿಂದ ಓಂಕಾರದಿಂದ ಅವನು ಪ್ರಣುತನಾದ್ದರಿಂದ ಸ್ತುತನಾದ್ದರಿಂದ ಭಗವಂತನಿಗೆ ಪ್ರಣವ ಅಂತ ಹೆಸರು. ಭಗವಂತನನ್ನು ಸ್ತುತಿ ಮಾಡತಕ್ಕಂತಹ ಮಂತ್ರ ಆದ್ದರಿಂದ ಓಂಕಾರಕ್ಕೆ ಪ್ರಣವ ಅಂತ ಹೆಸರು. ಪ್ರಣವ ಅಂದ್ರೆ ಓಂಕಾರ, ಮತ್ತು ಓಂಕಾರದಿಂದ ಸ್ತುತನ ಭಗವಂತನನ್ನ ಯಾವುದರಿಂದ ಸ್ತೋತ್ರ ಮಾಡ್ತೇವೋ ಅದು ಪ್ರಣವ. ಯಾರನ್ನು ಸ್ತೋತ್ರ ಮಾಡ್ತೇವೋ ಅಂತ ಅವರು ಪ್ರಣವ. ಹಾಗಾಗಿ ಪ್ರಣವ ಅಂತಂದ್ರೆ ಭಗವಂತನನ್ನ ಸ್ತೋತ್ರ ಮಾಡತಕ್ಕ ಅತ್ಯಂತ ಮುಖ್ಯವಾದ ಬೀಜಾಕ್ಷರ ಓಂಕಾರ, ಮತ್ತು ಆ ಅತ್ಯಂತ ಮುಖ್ಯವಾದ ನಾಮಧೇಯದಿಂದ ಸ್ತುತರಾದ ಭಗವಂತ, ಇಬ್ಬರು ಪ್ರಣವ. ಇಲ್ಲಿ ಹೇಳ್ತಾರೆ ಆ ಭಗವಂತನನ್ನ ಅದಕಲು ಯ ಉದ್ಗೀತ ಸ ಪ್ರಣವ, ಯಾರು ಉದ್ಗೀತನೋ ಅವನೇ ಪ್ರಣವ. ನಿಜವಾಗಿ ಲೋಕದಲ್ಲಿ ಉದ್ಗೀತ ಬೇರೆ ಪ್ರಣವ ಬೇರೆ. ಪ್ರಣವ ಅಂದ್ರೆ ಓಂಕಾರ, ಉದ್ಗೀತ ಅಂದ್ರೆ ಗಾನ, ಸಾಮದ ಗಾನ. ಇಲ್ಲಿ ಅರ್ಥ ಏನು, ಉದ್ಗೀತ ಅಂದ್ರೆ ಸಾಮಗಾನದಿಂದ ಯಾರನ್ನ ಸ್ತೋತ್ರ ಮಾಡ್ತೇವೋ ಅವರೇ ಓಂಕಾರ ವಾಚ್ಯ. ಯಾರು ಓಂಕಾರ ವಾಚ್ಯನೋ ಅವರನ್ನೇ ಸಾಮದಿಂದ ಗಾನ ಮಾಡುದು. ಆದ್ರಿಂದ ಯಾರು ಪ್ರಣವನೋ ಅವರೇ ಉದ್ಗೀತ. ಹಿಂದೆ ಉದ್ ಗಿ ಮತ್ತು ಥ ಅಂತ ಮೂರು ಅಕ್ಷರ ಇಟ್ಕೊಂಡು ಒಂದು ಅರ್ಥ ಹೇಳಿದ್ರು, ಅವನು ಎಲ್ಲಕ್ಕಿಂತ ಉಚ್ಚ ಮತ್ತು ಎಲ್ಲರಿಂದ ಗೀಯಮಾನ ಸ್ತುತನಾದವ ಮತ್ತು ಎಲ್ಲರಿಗೆ ಥ, ಎಲ್ಲ ಕಡೆ ಇರುವವ ಎಲ್ಲರಿಗೆ ಆಶ್ರಯ ಅಂತ. ಈಗ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ಬೇರೆ ಅರ್ಥ ಮಾಡಿ. ಉದ್ಗೀತ ಅಂದ್ರೆ ಎಲ್ಲರಿಂದಲೂ ಕೂಡ ಉಚ್ಚ ಅಂತ ಸರ್ವೋತ್ತಮ ಅಂತ ಗೀತನಾದವ ಸ್ತುತನಾದವ. ಉದ್ಗೀತ ಅಂದ್ರೆ ಎಲ್ಲರಿಂದಲೂ ಸರ್ವೋತ್ತಮತ್ವೇನ ಉತ್ತಮ ಉತ್ತಮ, ಎಲ್ಲರಿಂದಲೂ ಅತ್ಯಂತ ಉತ್ತಮವಾದ ವಸ್ತು ಅಂತ ಗೀತ ಅಂದ್ರೆ ಗಾನ ಮಾಡಲ್ಪಟ್ಟವ ಸ್ತೋತ್ರ ಮಾಡಲ್ಪಟ್ಟವ ಅವನೇ ಪ್ರಣವ. ಪ್ರ ಅಂದ್ರೆ ಪ್ರಕೃಷ್ಟ, ಉತ್ತಮ ಅಂತ ನವ ಅಂದ್ರೆ ಸ್ತುತನಾದವ, ಪ್ರಣವ ಅಂದ್ರೆ ಪ್ರಕೃಷ್ಟ ಅಂತ ಸ್ತುತನಾದವ, ಉದ್ಗೀತ ಅಂದ್ರೆ ಉತ್ತಮ ಅಂತ ಸ್ತುತನಾದವ. ಅಥವಾ ಒಂದೇ ಪ್ರ ಆದ್ರೂ ಪ್ರಕೃಷ್ಟ ಆದ್ರೂ ಉತ್ತಮ ಉತ್ತಮ ಅಂದ್ರೆ ಪ್ರಕೃಷ್ಟ. ಹಾಗಾಗಿ ಪ್ರಣವ ಮತ್ತು ಉದ್ಗೀತ ಅನ್ನೋದಕ್ಕೆ ಒಂದೇ ಅರ್ಥ ಆಗಿ ಅಷ್ಟೇ ಅಲ್ಲ, ಪ್ರಣಾಮ ಮೂರು ಅಕ್ಷರಗಳಿಗೆ ಹೇಗೆ ಉದ್ಗೀತ ಅನ್ನೋದಕ್ಕೆ ಮೂರು ಅಕ್ಷರಗಳಿಗೆ ಮೂರು ಅರ್ಥವನ್ನು ನಾವು ಹಿಂದೆ ನೋಡಿದ್ದೆವು. ಹಾಗೆ ಪ್ರ ನ ವ ಅನ್ನೋದ್ರಲ್ಲಿ ಪ್ರ ಅಂತ ಅನ್ನೋದು ಮೊದಲನೇ ಅಕ್ಷರ, ಪ್ರ ಅನ್ನುವ ಅಕ್ಷರಕ್ಕೆ ಎಲ್ಲಕ್ಕಿಂತ ಪರ ಉತ್ತಮ ಅಂತ, ಎಲ್ಲಕ್ಕಿಂತ ಉತ್ತಮನಾದ್ದರಿಂದ ಪ್ರ. ಎರಡನೇದು ನ, ನ ಅಂದ್ರೆ ನಯತೀತಿ ನಹ, ಎಲ್ಲದರ ನಿಯಾಮಕನಾದ್ದರಿಂದ ನ. ಮತ್ತು ವಾದ್ರವಾಗತವು ಎಲ್ಲವೂ ಯಾರು ಯಾರಲ್ಲಿ ಆಶ್ರಯಿಸಿಕೊಂಡಿದೆಯೋ ಅವನು. ಹಾಗಾದ್ರೆ ಸರ್ವಾಶ್ರಯ, ಸರ್ವ ನಿಯಾಮಕ, ಸರ್ವೋತ್ತಮ, ಇದು ಪ್ರ ನ ವ ಈ ಮೂರು ಅಕ್ಷರಗಳಂತ. ಪ್ರ ಅಂದ್ರೆ ಸರ್ವೋತ್ತಮ, ನ ಅಂದ್ರೆ ಸರ್ವ ನಿಯಾಮಕ, ವ ಅಂದ್ರೆ ಸರ್ವಾಶ್ರಯ. ಆದ್ರಿಂದ ಅವನು ಸರ್ವ ನಿಯಾಮಕ, ಅವನು ಸರ್ವಾಶ್ರಯ, ಅವನು ಸರ್ವೋತ್ತಮ, ಆದ್ರಿಂದ ಪ್ರಣವ. ಆದ್ರಿಂದಲೇ ಎಲ್ಲ ವೇದಗಳು ಅವನನ್ನು ಉತ್ತು ಎಲ್ಲಕ್ಕಿಂತ ಉತ್ತಮ ಅಂತ ಸ್ತೋತ್ರ. ಅದರಿಂದ ಯಹ ಉದ್ಗೀತ ಸ ಪ್ರಣವನ, ಯಾರು ಉದ್ಗೀತ ಸಾಮವೇದಗಳಿಂದ ಉಚ್ಚ ಅಂತ ಗಾನ ಮಾಡಲ್ಪಟ್ಟವನೋ ಅವರೇ ಓಂಕಾರ ವಾಚ್ಯ. ಯಾರು ಓಂಕಾರ ವಾಚ್ಯನೋ ಅವರೇ ಸಾಮದಿಂದ ಗಾನ ಮಾಡಲ್ಪಟ್ಟವ. ಎರಡು ವಸ್ತುಗಳಿಲ್ಲ. ಆ ಶಬ್ದವು ಅವನದ್ದೇ, ಉದ್ಗೀತ ಅಂತ ಹೆಸರು ಅವನದ್ದೇ, ಪ್ರಣವ ಅನ್ನೋದು ಅವನ ಹೆಸರು. ಅದರ ನಿರ್ವಚನವನ್ನು ನಾವು ನೋಡಿದೆವು. ಅದರಲ್ಲಿ ಒಂದು ವಿಶೇಷ ಇದೆ. ನಾವು ಈ ಉದ್ಗೀತ ನನ್ನ ಸೂರ್ಯನಲ್ಲಿ ಉಪಾಸ ಆಯ್ತಾರೆ. ಯಾಕೆಂದ್ರೆ ನಮ್ಮ ದೇಹದ ಒಳಗೆ ಭಗವಂತನ ರೂಪ ಹೆಗ್ರೀವ ರೂಪವನ್ನ ಭಾಗವತದಲ್ಲಿ ವರ್ಣನೆ ಮಾಡುವಾಗ ಅವನ ವಾಚೋ ಬಭೂಷಧೀ ಶ್ವಸನೋಸ್ಯ ನಷ್ಟ ಅಂತ. ಭಗವಂತ ಭಗವಂತನ ಬಾಯಿಯಿಂದ ನಿರಂತರವಾಗಿ ವೇದ ಉದ್ಗಾರ ಆಗ್ತಾ ಇರ್ತದೆ ಹೈಗ್ರೀವ ರೂಪದಿಂದ. ಅದನ್ನ ಬ್ರಹ್ಮಾದಿ ದೇವತೆಗಳು ಕೇಳ್ತಾರೆ. ನಮ್ಮ ದೇಹದ ಒಳಗೆ ಕೂಡ ಭಗವಂತನ ರೂಪ ಸದಾ ಪ್ರಾಣದೇವರು ಉಚ್ಚಾರ ಉದ್ಗಾರ ಮಾಡ್ತಾರೆ ಅಂತ ನಾವು ನೋಡಿದ್ದೆವು. ಭಗವಂತನ ರೂಪ ದೇಹದೊಳಗೆ ಪ್ರಣವವನ್ನು ಉಚ್ಚಾರ ಮಾಡ್ತಾರೆ. ಶಿವದ ಒಳಗೆ ಇರತಕ್ಕಂತ ಭಗವಂತನ ರೂಪ, ಹೃದಯದಲ್ಲಿ ಇರತಕ್ಕಂತ ಭಗವಂತನ ರೂಪ, ಅದು ಸದಾ ಪ್ರಣವವನ್ನು ಉಚ್ಚಾರ ಮಾಡ್ತಾ ಇರ್ತದೆ.